ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಎಸ್ಜೆಎಂ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ, ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524722 ಅಥವಾ 9036617192. ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 43, ಕೃಷಿ ಬೆಳಕು. ವಿಷಯ, ನಕಲಿ ಬಂಗಾರ ಮಾರೋಕೆ ಬರ್ತಾರೆ ಹುಷಾರು. ಭಾಗವಹಿಸಲಿದ್ದಾರೆ ಎಂ ಶೋಭಾ, ಅದ್ರಿಕಟ್ಟೆ ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ ಆರಾಧ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ನಕಲಿ ಬಂಗಾರ ಮಾರೋಕೆ ಬರ್ತಾರೆ ಹುಷಾರು ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಬರ್ತಾ ಬರ್ತಾ ಈ ಬಂಗಾರ ಅನ್ನೋದು ಒಂದೇ ಸಮಕ್ಕೆ ವಿಷ ಏರ್ದಂಗೆ ಏರ್ತಾ ಐತಲ್ಲ, ಹಿಂಗ ಆದ್ರೆ ಹಂಗೆ ಅಂತೀನಿ. ಅಯ್ಯೋ ಬಿಡಿ ಜಯಮ್ಮ, ಹೋಗ್ಲಿ ಎಷ್ಟಾರ ಆಗ್ಲಿ, ಅದೇನ್ ತಿನ್ನದ ಉಣ್ಣದ, ಅದಿದ್ರೂ ಜೀವನ ನಡೀತೈತಿ, ಇಲ್ದೆ ಇದ್ರು ನಡೀತೈತೆ. ಏ ಸುಮ್ನೆ ಇರಪ್ಪ ನೀನು, ಈ ಕಾಲದಲ್ಲಿ ತಿನ್ನದು ಉಣ್ಣದ್ಕಿಂತ ಇಂಥದು ಅಂತದು ಹಾಕೊಂಡು ಮ್ಯಾರಿಯರ್ಗೆ ಜಾಸ್ತಿ ಇರೋರು ತಿಳ್ಕ. ಅದೇನ್ ಯಾವಾಗ್ಲೂ ಒಬ್ಬರ ಹತ್ರ ಇರುತ್ತ, ಇವೆಲ್ಲವ ಒಂಥರ ಚಂಚಲ ವಸ್ತುಗಳು ಕಣವಾ. ಇವತ್ ನಿನ್ನ ಹತ್ರ, ನಾಳೆ ನನ್ನ ಹತ್ರ. ಏ ಹಂಗಂತ ಏನು ಬೇಡ ಅಂತ ಸುಮ್ನೆ ಇರ್ಬೇಕಾಗ್ತಿತ್ತು ಹೇಳು, ನಾವು 4 ಜನದಂಗೆ ಬದುಕದ್ ಬೇಡ್ವಾ? ಅದ್ ಸರಿ ಕಣವ, ಅದಕ್ಕೆ ಏನ್ ಮಾಡಕ್ಕಾಗತ್ತೆ ನೀನೆ ಹೇಳು. ಅಲ್ಲ ಶಿವಣ್ಣ, ಈ 10 ವರ್ಷದ ಕೆಳಗೆ ಒಂದು ತೊಲಾ ಬಂಗಾರ ಕೊಂಡ್ಕೊಂಡ್ರೆ ಇವತ್ತು 70,000-80,000 ರೂಪಾಯಿ ಲಾಭ ಸಿಕ್ತಲ್ಲಪ್ಪ. ಅಬ್ಬಬ್ಬಬ್ಬಾ, ಅಷ್ಟೊಂದು ಲಾಭ ಬರೀ 10 ವರ್ಷಕ್ಕೆ ಸಿಕ್ಕುತ್ತೆ ಅಂದ್ರೆ ನಂಬಕ್ಕಾಗಲ್ಲ ಬಿಡು. 10 ವರ್ಷ ಅಲ್ಲ, ಬರೀ 1 ವರ್ಷಕ್ಕೆ ಸಿಕ್ಕಿರೋದು ಉಂಟು ತಿಳ್ಕ. ನೀನು 30 ಪೇಪರ್ ಓರ್ತೀಯಪ್ಪ, ಬರೀ ರಾಜಕೀಯ ಸಾಹಿತ್ಯ. ಇದನ್ ಬಿಟ್ರೆ ಬೆಳ್ಳಿ ಬಂಗಾರದ ರೇಟು, ದಿನ ಭವಿಷ್ಯ ಇಂಥದನ್ನ ಎಂದಾರು ಓದಿದೀಯಾ? ಏ ಇಲ್ಲ ಕಣವ, ಅದನ್ನೆಲ್ಲ ನಾನು ಎಂದು ಕೂಡ ನೋಡದೇ ಇಲ್ಲ. ಏ ಅದಕ್ಕೆ ಮತ್ತೆ ನಿಂಗೆ ಜನರ ನಾಲೆಡ್ಜು ಕಮ್ಮಿ ಕಣಪ್ಪ. ಬಂಗಾರ ಅಂದ್ರೆ ಏನು, ಕಷ್ಟ ಕಾಲದಲ್ಲಿ ಕೈ ಹಿಡಿತಿ ಗೊತ್ತೇನ್ ನಿನ್ಗೆ? ನೀನ್ ಹೇಳೋದು ನಿಜವೇ ಜಯಮ್ಮ, ಆದ್ರೂ ನನಗೇನೋ ಇಂಥದ್ರಲ್ಲಿ ಆಸಕ್ತಿ ಕಮ್ಮಿ ಕಣವ. ಏ ನಿನ್ನೊಂದೇನ್ ಪ್ರಯೋಜನ, ನಿನ್ನ ಕಟ್ಕೊಂಡು ನಿನ್ ಜೊತೆ ಸಂಸಾರ ಮಾಡ್ತೈತಲ್ಲ ಆ ಎಡ್ ಬಿಡಂಗಿ, ಅದನ್ನ ಅನ್ಬೇಕ್ ನೋಡು. ಗಂಡನಿಗೆ ಒಳ್ಳೆ ಬುದ್ಧಿ ಕಲಸಕ್ ಆಗ್ಲಿಲ್ಲ ಅಂದ್ರೆ ಅದ್ ಯಾವ ಸೀಮೆ ಹೆಂಗಸೋ ಏನ ಕಣಪ್ಪ. ಅಯ್ಯೋ ಸುಮ್ನಿರವ್, ಹೆಂಗ ಹಂಗಿದೀವಿ, ನಿನ್ ಸವಾಸ ಮಾಡಿದ್ರೆ ಗಂಡ ಹೆಂಡತಿ ಡೈವರ್ಸ್ ಕೊಡಿಸ್ಬಿಡ್ತೀವಿ ಅಷ್ಟೇ. ಏ ಅದ ಹಂಗಲ್ಲ ಸುಮ್ನಿರಪ್ಪ, ಮನುಷ್ಯ ಅಂದ್ರೆ ಒಂದ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವ ನಿನಗೆ? ನೀನೀಗ ಬೇಡ ಪಾಪ, ನಿನ್ನ ಅಂಡ್ರಿಗಾರ ಒಂದಿಷ್ಟು ಬಂಗಾರ ಮಾಡಿಸ್ಬಾರ್ದ ನೀನು? ಅದು ನಿಜವೇಯ ಪಾಪ, ಒಂದ್ ದಿವ್ಸಕ್ಕೂ ಆ ತಾಯಿ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳಲಿಲ್ಲ. ಅದಿರ್ಲಿ, ನಿನ್ನ ಹತ್ರ ಎಷ್ಟು ಬಂಗಾರ ಇರ್ಬೋದು ಜಯಮ್ಮ? ಜಾಸ್ತಿ ಏನಿಲ್ಲ ಕಣಪ್ಪ, 1/2 ಕೆಜಿ ಇರ್ಬೋದು. ಹಾ 1/2 ಕೆಜಿ, ಅದಕ್ಕಿವತ್ತು ದುಡ್ಡು ಎಷ್ಟಾದತ್ತು? 50 ಲಕ್ಷ ಆಗ್ಬಹುದು. ಯಾರ್ದಾದ್ರು ಮನೆ ಬಿಟ್ಟಿಯ ನೀನು? ನೋಡಕ್ ಒಳ್ಳೆ ನಸ್ಗುನ್ನಿಕಾಯಿ ಇದ್ದಂಗಿದೀಯ. ಏ ಸುಮ್ನಿರ ಮಾರಾಯ, ಏನೋ ಬೇಕಾದ ಮನುಷ್ಯ ಅಂತ ಹೇಳ್ದೆ, ಬೇರೆ ಯಾರಿಗಾರು ಏಳ್ಗಿಳಿಯ ಮತ್ತೆ ನೀನು ಮೊದ್ಲೇ ಮಂಗ. ಯಾರನ್ನಾದ್ರೂ ಬಕ್ರಗಳನ್ನ ಹುಡುಕ್ಬೇಕಲ್ಲ ಗೌರಮ್ಮ ಈ ಊರ್ನಲ್ಲಿ. ಆಗ್ಲೇ ಹುಡುಕಿದೀನಿ, ಒಂದು ಮಟ್ಟಕ್ಕೆ ಸರಿಯಾದ ಪಾರ್ಟಿಗಳೇ ಸಿಕ್ಕಿದ್ದಾರೆ. ಹುಷಾರಾಗಿ ವಿಚಾರ ಮಾಡಿದೀಯ ತಾನೆ, ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದತ್ತು? ಹಂಗೆಲ್ಲ ಏನಲ್ಲ ಆಗಲ್ಲ ಅಂತೀನಿ. ನನ್ ಪ್ರಕಾರ ಇವಕ್ಕಿಂತ ಒಳ್ಳೆ ಮಿಕ್ಕ ಸಿಕ್ಕಲಾರವು. ಯಾರವ ಅವರು ಅಂತ ಬೆಪ್ಪು ತಕ್ಕಡಿಗಳು? ಶಿವಣ್ಣ ಅನ್ನೋ ಮನುಷ್ಯ ಒಬ್ಬ ಇದ್ದಾನೆ, ಓದು ಬರಹ ಅಷ್ಟಿಷ್ಟು ಗೊತ್ತು, ಆದ್ರೆ ಈ ವ್ಯವಹಾರ ಜ್ಞಾನ ಕಮ್ಮಿ. ಬದುಕು ಬಾಳಕ್ಕೆ ಬೇಕಾದ ತಿಳುವಳಿಕೆ ಮೂರ್ ಕಾಸಿಂದು ಇಲ್ಲ ಅಂತೀನಿ. ಒಂಥರ ಮುಂಕದಿಣ್ಣೆ. ಇನ್ನೊಂದ್ ಪಾರ್ಟಿ ಯಾರು? ಜಯಮ್ಮ ಅಂತವ, ಇಬ್ರು ಒಳ್ಳೆ ಸ್ನೇಹಿತರು, ಬಲು ಜಾಣೆ, ಬೆಳ್ಳಿ ಬಂಗಾರದ ಮೇಲೆ ಇನ್ನಿಲ್ಲದ ಆಸೆ. ಅತಿ ದಡ್ರು, ವಿಪರೀತ ಬುದ್ಧಿವಂತರು ಅಂದ್ರೆ ಹೆಂಗಾರ ಮಾಡಿ ತೋಪಿ ಹಾಕ್ಬೋದು. ಸರಿ ಕಣ್, ನಡಿಯವ, ನಮ್ ನಾಟಕ ಶುರು ಮಾಡೋಣ. ಆಯ್ತು, ಆದ್ರೆ ಯಾವ್ದಕ್ಕೂ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು, ಅವರಿಗೆ ಅನುಮಾನ ಬರಬಾರ್ದು, ಗೊತ್ತಾತಾ? ನಡಿ ಹೋಗಣ. ನಮಸ್ಕಾರ ಸಾವ್ಕಾರ್ರೆ. ಇದೇನಪ್ಪ ಇದು, ಈ ಊರ್ನಲ್ಲಿ ನನ್ನನ್ ಸಾವ್ಕಾರ ಅಂತ ಕರೀತದ್ರಲ್ಲ, ಯಾರಮ್ಮ ನೀನು, ಯಾವ ಊರು? ಊರು ಯಾವ್ದಾದ್ರೇನ್ ಸಾವ್ಕಾರ್ರೆ, ನಾವು ಬಂದ ಕೆಲ್ಸ ಮುಖ್ಯ ಅಲ್ಲೂರ ಹೇಳಿ. ನೀವು ನಮ್ ಕಡೆ ಜನ ಇದ್ದಂಗಿಲ್ವಲ್ಲ, ನೀವ್ ಯಾರೋ ಏನ್ ಕತೆನೋ. ಏನ್ ಬುದ್ಧಿವಂತರಮ್ಮ ನೀವು, ನೋಡಿದ ತಕ್ಷಣನೆ ನಮ್ಮ ಜಾತಕನೇ ಹೇಳ್ತಾ ಇದ್ದೀರಲ್ಲ. ಮತ್ತೆ ನಮ್ ಜಯಮ್ಮನ ಬುದ್ಧಿವಂತಿಕೆ ಈ ಸುತ್ತ ಹತ್ತಳಿಗೆ ಗೊತ್ತು, ಆದ್ರೂ ನೀವು ಕೂಡ ಕಂಡಿಡಿದ್ ಬಿಟ್ರಲ್ಲ. ಏ, ಕಂಡಿಡಿಯದೇನೈತೆ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂತೀನಿ. ಬುದ್ಧಿವಂತಿಕೆ ಇರ್ಲಿ, ಮುಖದ ಮೇಲಿನ ಲಕ್ಷಣ ನೋಡು, ಸಾಕ್ಷಾತ್ ಮಹಾಲಕ್ಷ್ಮಿ ಕಳೆ, ನೋಡಿದ್ರೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಏ, ನಮ್ಮನೆದು ಒಂದಿಸನು ಈ ಮಾತು ಹೇಳಲಿಲ್ಲ, ಮುರತ್ತು ಬೇಕು ಬೇಕಾದ ಮಾಡಿಸ್ಕೊಂಡ್ ತಿನ್ನಕ್ಕೆ ಸರಿ. ಅದಿರ್ಲಿ, ಇದೊಳ್ಳೆ ಕತೆ ಆಯ್ತಲ್ಲ, ನೀವ್ ಯಾರು ಅಂತಾನೆ ಮೊದ್ಲು ನಮಗ್ ಗೊತ್ತಾಗ್ಲಿಲ್ಲ. ಹೇಳನ ಬಿಡ್ರಿ ಸಾವುಕಾರ್ತಿ, ಹೇಳಕ್ಕಾಗೆ ಬಂದಿದ್ದೀವಿ. ಸವಾಸ ಮಾಡಿದ್ರು ನಿಮ್ಮಂತರ ಸವಾಸ ಮಾಡ್ಬೇಕು ನೋಡಿ. ಅದ್ಯಾಕ ವಂಗಂತೀರಾ, ಅದೇನ್ ವಿಶೇಷ ಐತೆ ನಮ್ಮಲ್ಲಿ? ಅಲ್ಲ ಸಾವುಕಾರ್ರಿ, ಬಂಗಾರದ ಜೊತೆ ಇದ್ರೆ ಅರ್ಗುವೂ ಒಂದ್ ಬೆಲೆ ತಾನೆ. ಅದೇನು ಒಗಟಿನ ಮಾತು ಹೇಳ್ತೀರ ಕಣ್ರವ್ವ ನೀವು? ಇದರಲ್ಲಿ ಒಗಟಿನ ಮಾತು ಏನಾಯ್ತಿ ಸಾವುಕಾರ್ತಿ? ನಿಮ್ಮ ಸವಾಸದಿಂದ ನಮಗೂ ಒಂದು ಬೆಲೆ ಅಂತ ಅಷ್ಟೇ. ಒಳ್ಳೆಯ ಬಂಗಾರದಂತ ಜನ ನೀವು. ಯಾಕೋ ಬೆಳಿಗ್ಗೆಯಿಂದ ಬರೀ ಬಂಗಾರದ ಮಾತೇ ಬತ್ತಾಯ್ತಿ, ಯಾಕೆ ಅಂತ ತಿಳಿತಾ ಇಲ್ವೇ? ಮತ್ತೆ ಅದೆಲ್ಲ ಸುಮ್ ಸುಮ್ನೆ ಬರಲ್ಲ ಸಾವುಕಾರ್ರೆ, ದೇವ್ರು ಸೂಕ್ಷ್ಮವಾಗಿ ಸೂಚನೆ ಕೊಟ್ಟಿರ್ತಾನೆ. ಅದೇನ್ ಸೂಚನೆನೋ ಏನೋ ಒಂದೂ ಗೊತ್ತಾಗ್ತಿಲ್ಲ, ಯಾಕೋ ತಲೆ ಕೆಡಿಸ್ತಾ ಇದೀರವ. ಈಗ್ಲೇ ಹಂಗಂದ್ರೆ ಹೆಂಗೆ ಅಮ್ಮೋರೆ, ಇನ್ನು ಎಷ್ಟೋ ತಲೆ ಕೆಡಿಸ್ಕೊಳ್ಳೋದು ಐತೆ. ಸರಿ ಕಣ್ರವ್ವ, ನಾವಿನ್ನು ಹೊರಡ್ತೀವಿ, ನೀವು ನಡೀರಿ. ಏನಪ್ಪರೆ ನೀವು, ನೋಡ್ತಾ ಇದ್ರೆ ಯಾವ ಸಿನಿಮಾ ಹೀರೋಗೂ ಕಮ್ಮಿ ಇಲ್ಲ. ಒಸಿ ಇರಿ ಬುದ್ಧಿ, ನಿಮ್ಮ ಹತ್ರ ಮಾತಾಡಿ ನಾವು ಸ್ವಲ್ಪ ಬುದ್ಧಿವಂತರಾಗ್ತಿವಿ. ಅದು ಅಲ್ಲದೆ ನಾವು ಅಷ್ಟು ಸುಲಭಕ್ಕೆ ಬಿಟ್ರೆ ತಾನೆ ನೀವು ಹೋಗೋದು, ಇನ್ನು ನಾವು ಬಂದ್ ಕೆಲ್ಸವೇ ಆಗಿಲ್ಲ. ಕೆಲ್ಸ ನಮ್ಮ ಹತ್ರ ಏನ್ ನಿಮಗೆ ಕೆಲ್ಸ, ನೀವೇನ್ ನಮ್ ನೆಂಟ್ರ ಇಷ್ಟ್ರ? ಅದಕ್ಕೆ ನೆಂಟ್ರೆ ಆಗ್ಬೇಕ ಅವರೇ, ವಿಶ್ವಾಸ ಮುಖ್ಯ ಅಲ್ಲೋರ. ಪರಿಚಯದವರಲ್ಲ ಸ್ನೇಹಿತರಲ್ಲ, ಹೋಗಿ. ಏನಾರು ವ್ಯಾಪಾರ ಮಾಡಕ್ಕೆ ಅಂತ ಬಂದಿದ್ದೀರಾ, ಏನ್ ಕತೆ? ಹಂಗೆ ಅಂದ್ಕೊಳ್ಳಿ, ಅದ್ರಲ್ಲಿ ತಪ್ಪೇನಿಲ್ಲ, ಜೀವನವೇ ಒಂದು ವ್ಯಾಪಾರ ಅಲ್ವಾ ದಣಿ. ನೀವು ದೊಡ್ಡ ದೊಡ್ಡ ಮಾತೇ ಆಡ್ತೀಯ ಬಿಡು, ನಮ್ ಶಿವಣ್ಣ ತಾನೆ ಬಲು ಬುದ್ಧಿವಂತ ಅಂತ ಮೆರಿತಿದ್ದ. ಅದಿರ್ಲಿ, ನಾನ್ ಬೇಗ ಹೋಗ್ಬೇಕು, ಆ ಸೀರಿಯಲ್ ನಲ್ಲಿ ನೆನ್ನೆ ವಿಷ ಹಾಕಿದ್ರಲ್ಲ, ಅದ್ರಲ್ಲಿ ಎಷ್ಟ್ ಜನ ಸತ್ತೋಗಿದಾರೋ ಏನೋ, ಆ ವಿಷ ಹಾಕಿದ್ಲಲ್ಲ, ಆಗ ಸಿಕ್ಕಿದಳೋ ಇಲ್ವೋ ಕಣ್ರವ, ನಾನು ಟಿವಿ ನೋಡ್ಬೇಕು, ಟೈಮ್ ಆತ್ ನನಗೆ, ನಾನು ಹೋಗ್ತೀನಿ. ಅದ್ ಯಾಕಂಗೆ, ಅದೇನ ಸುಟ್ಟ ಬೆಕ್ಕಿನಂಗ್ ಆಡ್ತೀರಿ? ನೀವ್ ಒಳ್ಳೆ ಸೀರಿಯಲ್ ಹೀರೋಯಿನ್ ಆಗಿದ್ದೀರಿ, ನೋಡ್ತಾ ಇರಿ, ಇವತ್ತು ನಾಳೆ ಅನ್ನೋದ್ರೊಳಗೆ ನೀವಿಬ್ರು ಟಿವಿನಲ್ಲಿ ಸೀರಿಯಲ್ ತರಾನೇ ಒಂದೇ ಬರ್ತೀರಾ? ಬರು ಒಳ್ಳೆ ಜನ ಕಣವ್ವ, ನೀವು ಇದ್ದಂಗೆ ಹೇಳ್ತೀರಾ, ನಮ್ಮೂರಲ್ಲೂ ಇದಾವೆ, ಬರೀ ಹೊಟ್ಟೆ ಕಿಚ್ಚನೇವು, ಬನ್ನಿ ಮನೆಗೆ ಹೋಗಿ ಕಾಫಿನೋ ಟೀನೋ ಕುಡ್ಕೊಂಡು ಹೋಗಿವ್ರಂತೆ. ಆಯ್ತು ಬಿಡಿ, ಹಬ್ಬದ ಅಡುಗೆನೇ ಮಾಡಿಸಿ ಬಡಿಸಿವ್ರಂತೆ, ಅದಕ್ಕೆಲ್ಲ ಇನ್ನು ಬೇಕಾದಷ್ಟು ಸಮಯ ಐತಿ. ಏ ಸುಮ್ನೆ ಇರವ, ಈ ಶಿವಣ್ಣನ ಕತೆ ಕಟ್ಕೊಂಡ್ರೆ ಅಷ್ಟೇಯ. ಏ ಶಿವಣ್ಣ, ನಡಿಯಪ್ಪ ಮನೆಗ್ ಹೋಗಣ. ಈಗ ನಮಗೂ ನಿಮ್ ಮೇಲೆ ನಂಬಿಕೆ ಬಂತು, ಇಸ್ಯ ಹೇಳೆ ಬಿಡ್ತೀನಿ, ನಮ್ದು ಇದ್ರೆ ಈ ಊರು, ಎದ್ರೆ ಮುಂದಿನೂರು ಅಂತ ಕಣಣ. ಊರ ಹೆಸರು ಯಾಕೋ ವಿಚಿತ್ರವಾಗೈತಪ್ಪ, ಸರಿ ಅದಕ್ಕೇನೀಗ? ಊರಲ್ಲಿ ನಮ್ಮ ಹಳೆ ಮನೆ ಕೆಡುವ ಕೆಲ್ಸ ಮಾಡ್ತಾ ಇದೀವಿ, ಹೇಳನ ಹೆಂಗೆ ಗಂಗಮ್ಮ? ಏ ಅದೇನು ಅಂತ ಬೇಕಾದ್ರೆ ಹೇಳು, ಬೇಡದ್ ಹೋಗತ್ಲ. ಹೇಳ್ತೀವಿ ಕಣಕ, ಸ್ವಲ್ಪ ಗಮನವಿಟ್ಟು ಕೇಳಿ. ಗುಟ್ಟಿನ ಇಸ್ಯ, ಹಳೆ ಮನೆ ಗೋಡೆನಲ್ಲಿ ಒಂದು ಹಳೆ ತಾಮ್ರದ ಬಿಂದಿಗೆ ಸಿಕ್ತು. ಹಳೆ ತಾಳೆಗರಿ ಪುಸ್ತಕ ಏನಾದ್ರು ಸಿಕ್ಲಿಲ್ವಾ? ಈಗ ನೀವು ಓದಿ ಪಡ್ಕೊಂಡಿರೋ ಬುದ್ಧಿವಂತಿಕೆನೇ ಸಾಕು ಬಿಡಿ ಅಣ್ಣ, ಹಳೆ ಪುಸ್ತಕ ಯಾಕೆ, ಬರೆದ್ರೆ ನಿಮ್ದೇ ಒಂದು ದೊಡ್ಡ ಪುಸ್ತಕ ಆಗುತ್ತೆ. ಏ ಆ ಬಿಂದಿಗೆ ತಗೊಂಡ್ ನಾವೇನ್ ಮಾಡೋಣ? ಬಿಂದಿಗೆ ತಗಬೇಡಿ, ಬಿಂದಿಗೆ ಒಳಗೆ ಇರದ ತಗಳಿ ಸಾಕು. ನಾವು ತಗೊಳಂತದ್ದು ಬಿಂದಿಗೆ ಒಳಗೆ ಏನೈತ್ ತಾಯಿ? ಆದ್ರ ತುಂಬಾ ಬಂಗಾರದ ನಾಣ್ಯಗಳು ಸ್ವಾಮಿ, ಲಕ್ಷ್ಮಿ ಮಾರ್ಕಿನವು. ಮೆತ್ತಗ್ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ ಬಿಟ್ಟಾರು. ಮತ್ತೆ ಎಷ್ಟಿದ್ದು? ಇದ್ದು ಒಂದ್ 3-4 ಕೆಜಿ. ಕೆಜಿ ಗಟ್ಲೆ ಬಂಗಾರನ? ಏ ಅದ್ ಸರ್ಕಾರಕ್ಕೆ ಸೇರಿದ್ದು, ಮೊದ್ಲು ಕೊಟ್ಬಿಡ್ರಿ. ನಿನ್ ಮಾತ್ ಕೇಳಿದ್ರೆ ಒಟ್ಟಿಗೆ ತಣ್ಣೀರ್ ಬಟ್ಟೆ ಹಾಕಬೇಕಾಗುತ್ತೆ. ನಾವಿನ್ನು ಬರ್ತೀವಿ. ನೀನೊಂದ್ ಗಳಿಗೆ ಬಾಯಿ ಮುಚ್ಕೊಂಡ್ ಗಂಭೀರವಾಗಿ ಕುತ್ಕೋ ಶಿವಣ. ನಿನ್ ಬುದ್ಧಿವಂತಿಕೆ ಇಲ್ಲಿ ತೋರಿಸ್ಬೇಡ. ನೀನ್ ಹೋಗಪ್ಪ ಅತ್ಲಗಿ, ಮನೆ ಕಡೆಗೆ ಹೋಗತ್ಲಗಿ. ಇರ್ಲಿ ಬಿಡಕ್ಕ, ನೀವು ಬುದ್ಧಿವಂತರು, ಸ್ವಲ್ಪ ಅನುಸರಿಸ್ಕೊಂಡು ಹೋಗಿ. ಈಗ ಈ ಬಂಗಾರನ ಯಾರಿಗಾದ್ರೂ ಮಾರ್ಬೇಕು ಅಂದ್ಕೊಂಡಿದ್ದೀವಿ. ಸರಿ ಸರಿ, ಯಾರಿಗಾದ್ರೂ ಮಾರ್ಕೊಳ್ಳಿ, ನಮಗೇನು? ನಿಮ್ ಜೊತೆಗಿದ್ರು ಈ ಅಣ್ಣಂಗೆ ಅಷ್ಟಿಷ್ಟು ವ್ಯವಹಾರ ಜ್ಞಾನ ಕಲ್ಸಿಲ್ಲ ಕಣಕ್ಕ. ನೀವು ಇನ್ನೊಬ್ರು ಕೇಳ ಆಸಾಮಿನ ಇದು? ನಾನೊಬ್ನೇ ಬೋಲ್ಜಾಣ ಅನ್ನೋ ಜಾತಿ ಇದು. ಅದಿರ್ಲಿ, ಬಂಗಾರ ತೋರಿಸ್ರಿ ಮೊದ್ಲು ಬಂಗಾರ. ಆಯ್ತ್ ಬಿಡಿ, ಶಾಂಪಲ್ ತೋರಿಸ್ತೀವಿ. ಈಗ ನೋಡಿ, ಇವೇ ಆ ನಾಣ್ಯಗಳು. ಇದೇನ್ ಒಳ್ಳೆಯದೇ ಇಲ್ಲ? ಇದೆಂತ ಬಂಗಾರ ಅಂತೀನಿ? ಏ ಒಳೆಯದೆಲ್ಲ ಚಿನ್ನ ಅಲ್ಲ, ಅದು ಅಲ್ದೆ ಎಷ್ಟ್ 1000 ವರ್ಷದ್ದೋ ಏನೋ. ಹೆಂಗಿರುತ್ತೆ? ನಿನ್ ಕಾಲಿಗ್ ಬೀಳ್ತೀನೋ ಸುಮ್ನಿರೋ ಮಾರಾಯ. ಶಿವಣ್ಣ, ನಿನ್ ಮಕ್ಕೆ ಎಂದಾದ್ರೂ ಬಂಗಾರ ನೋಡಿದೀಯಾ ಸರಿಯಾಗಿ? ನೀನ ಬೇಕಾದ್ರೆ ಯಾರಿಗಾದ್ರೂ ತೋರಿಸು, ಅಸಲಿನ ನಕಲಿನ ಅಂತ ಪರೀಕ್ಷೆ ಮಾಡಿಸಿ. ನಾವು ಎಲ್ಲ ಮೊದಲು ತಗೊಂಡು ಇನ್ನೊಂದ್ ದಿವಸ ಬರ್ತೀವಿ. ಆಗ್ಬೋದಾ ಅಣ್ಣವ್ರೇ? ನನಗೆ ಗೊತ್ತಿಲ್ಲ ಕಣವ, ಬಾಯಿ ಬಿಟ್ರೆ ಬಣ್ಣಗೇಡುನ್ನಂಗಾಗೈತೆ ನನ್ ಬಾಳ್ಮೆ. ಇರ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಬಂಗಾರ ಪರೀಕ್ಷೆ ಮಾಡಕ್ಕೆ ನನಗಿಂತ ತಿಳುವಳಿಕೆ ಇದ್ದವರು ಇನ್ಯಾರದಾರ ಹೇಳ್ರಿ ನಮ್ಮೂರಾಗೆ. ಅದು ನಿಜ ಕಣ್ರವ. ಮೇಲಾಗಿ ಗುಟ್ಟಿನ ಸಮಾಚಾರ, ಯಾರ ಬಾಯಿಗಾದ್ರೂ ಬಿದ್ರೆ ನಮ್ ಬಾಯಿಗೆ ಮಣ್ಣು ಬಿದ್ದಂಗೆ ಬಿಡಿ. ಏನಣ್ಣಾರೆ? ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡರೆಷ್ಟು ಜನ ಅನ್ನೋ ಯಜಮಾನಿಕೆ ನನಗೆ ಯಾಕವ್ವ? ಎಲೆ ಎತ್ತೋದು ಅಷ್ಟೇ ನನ್ ಕೆಲ್ಸ, ನಿಮ್ ಪಾಡಿಗೆ ನೀವೇನಾರು ಮಾಡ್ಕೇಳಿ. ಬರೇ ಮಾತಾಡ್ತಾ ಕೂತ್ಕೊಂಡ್ರೆ ಆಗಲ್ಲ, ವ್ಯವಹಾರಕ್ಕೆ ಬನ್ನಿ ತಾಯಿ ಮೊದ್ಲು. ಆಯ್ತು ಬಿಡವ್ವ, ಈಗ ಬಂಗಾರದ ರೇಟು ಏನ್ ನಡೀತಾ ಐತೆ ಅದ್ರಲ್ಲಿ ಕಾಲ್ ಭಾಗ ಕೊಡ್ತೀವಿ ನೋಡು. ತೂಕ ಮಾಡಣ, ಎಷ್ಟು ಬೆಲೆ ಆಗುತ್ತೋ ಅಷ್ಟು ದುಡ್ಡು. ಎಲ್ಲರ ಉಂಟ ಸೌಕಾರ್ತಿ, ಅದೆಲ್ಲ ಒಪ್ಪಕ್ಕೆ ಸಾಧ್ಯವಿಲ್ಲ. ಬಾರಿ ಕಮ್ಮಿ ಆಯ್ತು. ಹ್ಞೂ, ಮತ್ತೆ ಬಾರಿ ಕಮ್ಮಿ ಆಯ್ತು ನೋಡಿದ್ರ ಅಣ್ಣಾರೇ ಈ ರೇಟು ಸರಿಯಾಗಿಲ್ಲ ಅಂತಾರೆ. ಮಂಗನ್ನ ಮದುವೆ ಕರ್ಕೊಂಡು ಹೋದ್ರೆ ಅದ್ಯಾರ ಹಿಂದೆ ಓಡೋಯ್ತೈತೆ. ಹಂಗಾಯ್ತು ನೋಡ್ ನಿನ್ ಕತೆ, ಲೆಕ್ಕ ಬುಕ್ಕು ಇಲ್ಲದ ವ್ಯಾಪಾರ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮಗ್ ತಾನೆ ಕಷ್ಟ. ಸುಮ್ನಿರು ಶಿವಣ ನೀನು. ಅದೆಲ್ಲ ಏನು ಆಗಲ್ಲ ಕಣಕ್ಕ. ನೋಡಿ, ಮಾರ್ಕೆಟ್ನಲ್ಲಿ 10 ಗ್ರಾಮ್ಗೆ 1 ಲಕ್ಷ ರೂಪಾಯಿ ಐತೆ. ನಮಗೆ 75,000 ಹಾಕೊಡಿ ಸಾಕು. ಆಗ್ಬಹುದು ಆಗ್ಬಹುದು, ಏರಿ ನೀರು, ಎರಡು ಉಳಿಯೋ ಮಾತು. ಬೇಗ ವ್ಯವಹಾರ ಮುಗಿಸಿ. ಏ 4 ಕೆಜಿ ಬಂಗಾರಕ್ಕೆ ಒಂದಿಷ್ಟು ದುಡ್ಡಾದತ್ತೇನು? ನಾವು ಕೂಡ ನಿಂತ ಕಾಲ್ ಮೇಲೆ ಹೊಂಚ್ಬೇಕಲ್ಲ. ಒಂದು ತೊಲಕ್ಕೆ 40,000 ಮಾಡ್ಕೊಳ್ರಿ. ಸದ್ಯಕ್ಕೆ ನಾವು ಬರೀ 1 ಕೆಜಿ ಮಾತ್ರ ಮಾರೋದು, ಉಳಿದಿದ್ದು ಆಮೇಲೆ ನೋಡೋಣ. ಪೂರ್ತಿ ಬಂಗಾರ ಮಾರಲ್ಲ ಅಂತೀರಾ ಅಂದ್ರೆ ನಿಮ್ಮನ್ ನಂಬಹುದು ನೋಡಿಗ. ಯಾರಾದ್ರೂ ನೋಡಿದ್ರೆ ಕಷ್ಟ, ಬೇಗ ವ್ಯವಹಾರ ಮುಗಿಸಿ. ಇಬ್ರಿಗೂ ಅನ್ಯಾಯ ಆಗದ್ ಬೇಡ. 10 ಗ್ರಾಮ್ಗೆ 50,000 ಲೆಕ್ಕ ಹಾಕಿ ದುಡ್ಡು ಕೊಡ್ತೀನಿ. ಆದ್ರೆ ಎಲ್ಲಾ ಬಂಗಾರನು ಈಗ್ಲೇ ಕೊಟ್ಟಿದ್ರೆ ಚೆನ್ನಾಗಿರೋದು. ಅದೇನ್ ಚೌಕಾಸಿ ಮಾಡ್ತಿರೋ ಕಾಣೆ. ಹೋಗ್ಲಿ ಬಿಡಿ, ನಿಮ್ ರೇಟಿಗೆ ಬರ್ತೀವಿ. 2 ಕೆಜಿ ಕೊಡ್ತೀವಿ ಅಷ್ಟೇ, ಅದು ಕೂಡ ನಮ್ಮ ನಿಮ್ಮ ವಿಶ್ವಾಸಕ್ಕೆ. ಏನೋ ಅಷ್ಟ ಅಭಿಮಾನ ಇಟ್ಟಿದಿರಲ್ಲ, ಅಷ್ಟ್ ಸಾಕ್ ಬಿಡವ. ಆದ್ರೆ ಇಷ್ಟಕ್ಕೆ 1 ಕೋಟಿ ರೂಪಾಯಿ ಆಗತ್ತಲ್ಲ, ಎಲ್ ತರದು? ನಮಗೆ ಎಲ್ಲಾ ಗೊತ್ತಿದ್ದೆ ನಿಮ್ಮ ಹತ್ರ ಬಂದಿರೋದು. ಪಟ್ಟಣದಲ್ಲಿ ಸೈಡ್ ತಗೊಳಕ್ಕೆ ಅಂತ ನೀವು, ಇನ್ನಷ್ಟು ಒಡವೆ ಮಾಡಿಸ್ಕೊಳಕ್ಕೆ ಅಂತ ಅಕ್ಕಾರು. ದುಡ್ಡು ಇಟ್ಕೊಂಡಿಲ್ವಾ? ಸರಿ, ಮನೆ ಹತ್ರ ಹೋಗೋಣ, ಬನ್ನಿ, ದುಡ್ಡು ಕೊಡ್ತೀನಿ. ಇದು ಗುಟ್ಟಿನ ವಿಷಯ ಕಣ್ರವ, ನೀವೇ ಮನೆಗೋಗಿ ದುಡ್ಡು ತರೋಗಿ, ನಾವು ಇಲ್ಲೇ ಇರ್ತೀವಿ. ಅದು ಕೂಡ ಒಳ್ಳೇದೇ. ಬೇಗ ಹೋಗಿ ಬರೋಗಿ ತಾಯಿ. ನೋಡಿ ಶಿವಣ್ಣ, 1.5 ಕೆಜಿ ನನ್ಗಿರ್ಲಿ, ನೀನು 1/2 ಕೆಜಿ ತಾಳಪ್ಪ ಸಾಕು. ನಿಮ್ಮನೆದು ಬಂಗಾರ ಹಾಕೊಂಡು ಎಲ್ಲಿಗೆ ಹೋಗ್ಬೇಕಾಯ್ತು ಹೇಳಪ್ಪ. ಅಲ್ಲ ಕಣ್ ಶಿವಣ್ಣ, ನನಗಿಂತಲೂ ಬುದ್ಧಿ ಇಲ್ಲ. ನೀನು ಒಟ್ಟಿಗೆ ಏನ್ ತಿಂತಿದ್ದೀಯಪ್ಪ? ತೋರಿಸ್ಬೇಕಾದ್ರೆ ಅಸಲಿ ಬಂಗಾರ ತೋರಿಸಿ, ಕೊಡ್ಬೇಕಾದ್ರೆ ಕೋಟದ ಮಾಲ್ ಕೊಟ್ಟೋಗಿದಾರಲ್ಲ, ಹೆಂಗ್ ಟೋಪಿ ಹಾಕಿ ಬಿಟ್ರು ಆ ಸುಕುನಾತಿ ಸುಬ್ಬ್ಯರು. ಅಲ್ಲ ಜಯಮ್ಮ, ಮಾತ್ ಮಾತಿಗೂ ನನ್ನ ಯಾವಾಗಲೂ ದ್ಯಪರ ಪ್ಯಕರ ಬಕರ ಅಂತ ಕರೆದು ಈಗ ನನ್ನ ಮೇಲೆ ಗೂಬೆ ಕೂರಿಸ್ತೀಯಲ್ಲ, ಎಷ್ಟ್ರ ಮಟ್ಟಿ ಇದೀಯಾ ನೀನು? ಏನೋ ಹಂಗಂತೀನಿ ಹಂಗಂತ, ನೀನು ಸುಮ್ನೆ ನಾನ್ ಹೇಳಿದ್ದಕ್ಕೆಲ್ಲ ಕೇಳಿ ಸುಮ್ನಿದ್ದು ಬಿಡದೇನ್ ನೀನು? ಜೀವಮಾನವೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟು ದುಡ್ಡು, ನ್ಯಾಯವಾದ ದುಡ್ಮೆ ಕಣವ. ನಾನು ಹೆಂಗಂಗಿದ್ದೆ, ಬಡವ ನೀನು ಮಡಿದಂಗಿರು ಅಂತವ ಕೋತಿ ತಾನು ಕೆಡದಲ್ಲೇ ಒನ್ನನ್ನೆಲ್ಲ ಕೆಡಿಸ್ತುನಂಗ್ ಮಾಡಿಬಿಟ್ಟಲ್ಲ ಬನ್ನ. ಥೂ, ನಾನೊಬ್ಳು ದೊಡ್ಡ ಪೆದ್ದಿ, ಇಬ್ರಿಗೂ ಒಂದೊಂದ್ ಕೆಜಿ ಅನ್ನೋದ್ ಬಿಟ್ಟು ನನಗೆ ಜಾಸ್ತಿ ಇರ್ಲಿ ಅಂತ ಹೋಗಿ ಮಂಗಾದೆ ನೋಡಪ್ಪ. ಆಗಿದ್ದಾತು, ಪೊಲೀಸ್ ಕಂಪ್ಲೇಂಟ್ ಕೊಡ ನಡಿ, ಹಿಂಗಿಂಗೆ ಈ ತರಕಿ ತರ ಆತು ಅಂತ ಹೇಳನ. ಹ್ಮ್, ಹಿಂಗಿಂಗೆ ಈ ತರಕಿ ತರ ಅಂತ ಅರಿಕತೆ ಹೇಳಕ್ ಹೋಗಿ ಪೊಲೀಸರು ನಮ್ಗೆ ಉಗುದು ಉಪ್ಪಾಕ್ತಾರೆ. ಈಗ ನಾವು ಎಷ್ಟು ಎಚ್ಚರಿಕೆ ಕೊಟ್ರು ಇಂತ ಕೆಲಸ ಮಾಡ್ತಿರಲ್ಲ ಅಂತ ನಮ್ಮನ್ನೇ ಬೈತಾರೆ. ಅದು ಅಲ್ದೆ ಊರ್ ತುಂಬಾ ಮೊದ್ಲೇ ಹೊಟ್ಟೆ ಕಿಚ್ಚಿನ ಜನ, ವಿಷಯ ಗೊತ್ತಾದ್ರೆ ಎಷ್ಟು ಆಡ್ಕೆ ನಗಬೇಡ ಶಿವಣ್ಣ ನಮ್ಮನ್ನ. ಹಂಗಂತ ಸುಮ್ಮನೆ ಇದ್ದು ಬಿಟ್ರಿ, ಇನ್ನೂ ಎಷ್ಟೋ ಜನಕ್ಕೆ ಇವ್ರು ಮೋಸ ಮಾಡ್ತಾರೆ ಕಣವಾ, ನಮಗಾಗಿದ್ದು ಬೇರೆಯವ್ರಿಗೂ ಆಗ್ಬಾರ್ದು ಕಣವ. ಹ್ಮ್, ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಅಂತ ಬಣ್ಣ ಬಣ್ಣದ್ ಮಾತಾಡಿ ಕಣ್ಣಿಗೆ ಮೊಂಕು ಬೂದಿ ಎರಚು ಹೋಗ್ಬಿಟ್ರಲ್ಲ ಈ ಹೊಯ್ನಾತಿಗಳು, ಹೆಂಗಿದ್ದಾವ್ ಈ ಹೆಂಗಸ್ರು ಅಂತೀನಿ. ನೀನ್ ಶುದ್ಧಳ್ಳೇಳ, ಇರಚಿನ ಸಾಲದಾಗಿತ್ತ ಹೇಳು. ಮಂಗ ಮರದ ಮ್ಯಾಲಿಂದ ಬೀಳ್ಬೇಕಾದ್ರೆ ಹಂಗೆ ಬೀಳಲ್ಲ, ಸೊಪ್ಪಿಡ್ಕಂಡೆ ಅಂತ ಬೀಳೋದು. ಆ ತರಕ್ಕೆ ನನ್ನು ಜೊತೆಗ್ ಸರ್ಕಂಡೇ ಗುಂಡಿಗ್ ಬೀಳಿಸ್ಬಿಟ್ಟಲ್ಲವ ನೀನು. ಏ ಆಗಿದ್ದಾಗೋಯ್ತು ಬಿಡಪ್ಪ, ಈಗ ಮಾತಾಡಿ ಏನ್ ಪ್ರಯೋಜನ? ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸ್ಪಲ್ವೇನು ಅಂತ ಹೇಳಿಲ್ವಾ? ಯಾರಿಗೂ ಈ ತರ ಆಗ್ಬಾರ್ದು. ಇದ್ದಿದ್ರಲ್ಲೇ ತೃಪ್ತಿ ಪಡದೆ ಅತಿ ಆಸೆ ಪಟ್ಟು ನೋಡು, ನಮಗೆ ಆಗ್ಬೇಕಾದ್ದೇ ಇದು. ನಡಿಯಪ್ಪ, ನೀನ್ ಹೇಳ್ದಂಗೆ ಕೇಳ್ತೀನಿ, ಪೊಲೀಸ್ನರಿಗೆ ಎಲ್ಲ ವಿಷಯನ ತಿಳಿಸ್ಬಿಡಣ, ಏನಂತೀಯಪ್ಪ? ನಡಿ ಊಕಣವ, ನಡಿ ಹೋಗಣ. ಹ್ಮ್, ನಡಿ ಹೋಗಣ. ಇದುವರೆಗೂ ನಕಲಿ ಬಂಗಾರ ಮಾರೋಕೆ ಬರ್ತಾರೆ ಹುಷಾರು ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳಿ ಜೈವಿಕ ಇಂಧನದ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಜೆ ರಘುರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಜೈವಿಕ ಇಂಧನದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತಿನ ದಿನಗಳಲ್ಲಿ ಅಂದರೆ ನಮ್ಮ ದೇಶ ಎಷ್ಟೇ ವಿಜ್ಞಾನದಲ್ಲಿ ಮುಂದುವರೆದ್ರೂ ಇವತ್ತು ಜೈವಿಕ ಇಂಧನಗಳ ಒಂದು ಅಗತ್ಯ ನಮ್ಮ ಭಾರತಕ್ಕೆ ಅಗತ್ಯವಾಗಿ ಬೇಕೇ ಬೇಕು. ಈ ನಿಟ್ಟಿನಲ್ಲಿ ಜೈವಿಕ ಇಂಧನದ ಮಹತ್ವವನ್ನು ನಾವು ಯಾವ ರೀತಿ ತಿಳ್ಕೊಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ಸೇವೆಯನ್ನು ಸಲ್ಲಿಸುವಂತಹ ಜೆ ರಘುರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಜೈವಿಕ ಇಂಧನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ಹೇಳಿ ಸರ್, ಮೊದಲೇದಾಗಿ ಈ ಜೈವಿಕ ಇಂಧನದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಜೈವಿಕ ಇಂಧನ ಅಂದರೆ ಏನು ಸರ್? ನಮಗೆ ಎಲ್ಲರಿಗೂ ಬಂಕ್ಗಳಲ್ಲಿ ಸಿಗುವಂಥ ಒಂದು ಇಂಧನಗಳು ಅಥವಾ ಮನೆಗಳಿಗೆ ಅಡುಗೆ ಮಾಡೋದಕ್ಕೆ ಬರುವಂಥ ಗ್ಯಾಸಿನ ಎಲ್ಲ ಪರಿಚಯ ಇದೆ ನಮಗೆ. ಈ ಒಂದು ಜೈವಿಕ ಇಂಧನ ಅಂತಂದರೆ ಇದೇ ಇಂಧನಗಳನ್ನು ನಾವು ಜೈವಿಕ ಮೂಲಕ ಅಂದರೆ ಜೀವ ಇರುವಂಥ ವಸ್ತುಗಳಿಂದ, ಈಗ ಬೀಜಗಳೇ ಆಗಿರ್ಬೋದು ಅಥವಾ ಕೊಳೆತ ಮೀನುಗಳೇ ಆಗಿರ್ಬೋದು ಅಥವಾ ಕರೆದಂಥ ಉಳಿದಂಥ ಎಣ್ಣೆಯಿಂದನೂ ನಾವು ಇಂಧನವನ್ನು ತಯಾರಿಸ್ಬೋದು. ಈ ಥರ ಜೀವ ಇರುವ ವಸ್ತುಗಳಿಂದ ನಾವು ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ, ಪೆಟ್ರೋಲ್ ಆಗಲಿ ತಯಾರಿಸೋದಕ್ಕೆ ನಾವು ಜೈವಿಕ ಇಂಧನ ಅಂತ ಕರಿತೀವಿ. ಸರ್ ಇಂಧನಗಳಲ್ಲಿ ಎಷ್ಟು ವಿಧ ಇದೆ ಸರ್? ಜೈವಿಕ ಇಂಧನ ಅಂತೇಳಿ ಒಂದು ಭಾಗವಾಗಿ ನಾವು ನೋಡ್ಬೋದು, ಮತ್ತೆ ಏನಾದರೂ ರಾಸಾಯನಿಕ ಇಂಧನವಾಗಿ ಒಂದು ಭಾಗವಾಗಿ ನೋಡ್ಬೋದು ಸರ್. ಈಗ ನಮ್ಮಲ್ಲಿ ನ್ಯಾಚುರಲ್ ಆಗಿ ಭೂಮಿಯಲ್ಲಿ ಸಿಗುವಂತ ಒಂದು ಇಂಧನ ಇದೆ, ಅದು ಭೂಮಿಯ ಪಳವಳಿಕೆಗಳಿಂದ ತೆಗೆದು ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ಗಳಾಗಿ ನಾವು ಬಳವಳಿಕೆ ಮಾಡ್ತಿರೋದು. ಅದರ ಜೊತೆಗೆ ಈಗ ಜೈವಿಕ ಇಂಧನನೂ ಒಂದು ಪರ್ಯಾಯ ಇಂಧನವಾಗಿ ನಮ್ಮಲ್ಲಿ ಈಗ ಪ್ರಚಲಿತ ಬಂದಿದೆ. ತುಂಬಾ ಹಳೆಯದೇ ಇದು, ಆದರೆ ಮಹತ್ವವನ್ನು ನಾವು ಕೊಟ್ಟಿರಲಿಲ್ಲ ಅಷ್ಟೇ, ಈಗ ಇದರ ಒಂದು ಮಹತ್ವ ಜಾಸ್ತಿ ಪಡ್ಕೊಂಡಿದೆ ಇದು. ಈಗ ಜೈವಿಕ ಇಂಧನ ಅಂದ ತಕ್ಷಣ ನಾವು ಜೈವಿಕ ಇಂಧನವನ್ನ ಯಾವ ರೀತಿ ತಯಾರು ಮಾಡ್ಕೋಬಹುದು ಸರ್? ಜೈವಿಕ ಇಂಧನ ನಾನು ಆಗಲೇ ಹೇಳಿದ ಹಾಗೆ ಸುಮಾರು ಒಂದು ಈಗ 130 ವರ್ಷಗಳ ಹಿಂದೆ ಜರ್ಮನಿಯ ವಿಜ್ಞಾನಿಯಾದಂಥ ರೂಡಾಲ್ಫ್ ಡೀಸೆಲ್ ಅವರು ಜೈವಿಕ ಇಂಧನವನ್ನು ಬಳಸಿ ಡೀಸೆಲ್ ಇಂಜಿನನ್ನು ಅನ್ವೇಷಣೆ ಮಾಡಿ ಪ್ರಪ್ರಥಮ ಬಾರಿಗೆ ಶೇಂಗಾಕಾಯಿ ಎಣ್ಣೆಯಿಂದ ತಯಾರಿಸಿದಂಥ ಡೀಸೆಲನ್ನು ಸಂಶೋಧಿಸಿ ಇಂಜಿನನ್ನು ಚಾಲನೆ ಮಾಡಿದರು ಪ್ರಪ್ರಥಮವಾಗಿ 1893 August 10th ಈ ಒಂದು ಕಾರ್ಯವನ್ನು ಅವರು ಕೈಗೊಂಡರು ರೂಡಾಲ್ಫ್ ಡೀಸೆಲ್ ಎಂಬ ವಿಜ್ಞಾನಿ. ಈ ಒಂದು ಅನ್ವೇಷಣೆಯ ಒಂದು ನೆನಪಿಗಾಗಿ ಪ್ರತಿ ವರ್ಷ August 10th ನಾವು ವಿಶ್ವ ಜೈವಿಕ ದಿನಾಚರಣೆಯನ್ನಾಗಿಯೂ ಸಹ ಆಚರಿಸುತ್ತಾ ಬಂದಿದ್ದೀವಿ. ಸರ್, ಪ್ರಸ್ತುತ ನಮ್ಮ ದೇಶದಲ್ಲಿ ಇವತ್ತು ಜೈವಿಕ ಇಂಧನಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ಕೊಡಬೇಕಾಗುತ್ತೆ? ಪ್ರಮುಖವಾದ ಪ್ರಶ್ನೆಯನ್ನು ಕೇಳಿದಿರಿ. ನಮ್ಮ ದೇಶಕ್ಕೆ ಏನು ಪೆಟ್ರೋಲಿಯಂ ಉತ್ಪನ್ನಗಳು ಅವಶ್ಯಕತೆ ಇದೆ, ಇದರ ಒಂದು 18% ಮಾತ್ರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಇನ್ನು ಉಳಿದ 82% ನಾವು ವಿದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಒಂದು ತೆರಿಗೆದಾರರ ಹಣ ವಿದೇಶಿ ವಿನಿಮಯವಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದು ಹೈಯೆಸ್ಟ್. ಸೆಕೆಂಡ್ ಬಂದ್ಬಿಟ್ಟು ರಸಗೊಬ್ಬರಗಳಿಗೆ ನಾವು ಅತಿ ಹೆಚ್ಚು ವಿದೇಶಿ ವಿನಿಮಯ ಮಾಡ್ತಾ ಇದ್ದೀವಿ. ಜೈವಿಕ ಇಂಧನವನ್ನು ಈಗ ನಾವು ಪ್ರಾಮುಖ್ಯತೆ ಪಡಿಲೇಬೇಕಾಗತ್ತೆ. ಯಾಕೆ ಅಂತಂದರೆ ಸುಮಾರು ಇನ್ನೊಂದು 40-50 ವರ್ಷಕ್ಕೆ ಈಗೇನು ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಆ ಒಂದು ಪಳುವಳಿಕೆಯಿಂದ ಬರುವಂಥ ಎಲ್ಲ ಇಂಧನಗಳು ಕಡಿಮೆ ಆಗ್ತವೆ ಅಥವಾ ಪೂರ್ತಿ ಖಾಲಿ ಆಗುವಂಥ ಒಂದು ಸಂಭವ ಇದೆ. ಈಗಿರುವಂಥ ಪರಿಸ್ಥಿತಿನಲ್ಲಿ ನಾವು ಜೈವಿಕ ಇಂಧನಕ್ಕೆ ಮೊರೆ ಹೋಗುವಂಥದ್ದು ಅನಿವಾರ್ಯವಾಗಿದೆ ಮತ್ತು ಅವಶ್ಯಕವಾಗಿದೆ. ಇವತ್ತು ಜೈವಿಕ ಇಂಧನ ತಯಾರಿಕೆಯಲ್ಲಿ ನಾವು ಆಸಕ್ತಿ ಕೊಡದೇ ಹೋದರೆ ಅಂದರೆ ಮುಂದಿನ ದಿನಗಳಲ್ಲಿ ಏನು ನಾವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಸರ್? ಮುಂದಿನ ದಿನಗಳಲ್ಲಿ ನಾವು ಆಸಕ್ತಿ ಕೊಡೋಕೆ ಇದ್ರೆ ನಾವು ಹಿಂದೆ ಏನು ಎತ್ತಿನ ಗಾಡಿಗಳು ಕುದುರೆ ಗಾಡಿಗಳನ್ನು ಉಪಯೋಗಿಸಿದ್ವ ಆ ಒಂದು ಮಟ್ಟಕ್ಕೆ ನಾವು ಒಂದಲ್ಲ ಒಂದು ದಿನ ಹೋಗಬೇಕಾಗಿ ಬರುತ್ತೆ. ಹಾಗಾಗಿ ಜೈವಿಕ ಇಂಧನಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದೆ. ಇದನ್ನ ಪ್ರತಿಯೊಬ್ಬರು ಎಲ್ಲ ಒಂದು ಸಮುದಾಯದ ಪಾಲ್ಗೊಳ್ಳುವಿಕೆ ಇದರಲ್ಲಿ ಇದೆ. ಇದರಲ್ಲಿ ಪ್ರಮುಖವಾಗಿ ಜೈವಿಕ ಇಂಧನ ಗಿಡಗಳಾದಂಥ ಹೊಂಗೆ, ಬೇವು, ಶಿಮರುಬ್ಬ, ಹಿಪ್ಪೆ, ಔಡುಲ ಇಂಥ ಸಸಿಗಳನ್ನು ಬೆಳೆದು ಅವುಗಳಿಂದ ಬೀಜ ತೆಗೆದು ಆ ಬೀಜಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಂಸ್ಕರಣೆ ಮಾಡಿ ಅವುಗಳಿಂದ ಮೊದಲಿಗೆ ಎಣ್ಣೆ ತೆಗೆದು ಆಮೇಲೆ ಡೀಸೆಲ್ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಇವುಗಳಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕ್ಷೇತ್ರದಲ್ಲೂ ಉದ್ಯೋಗ ಸೃಷ್ಟಿ ಒಂದು ಪ್ರಮುಖವಾಗಿ ಕಾಣ್ತಾ ಇದೆ. ಇದು ನಾವು ಹಿಂದೆಲ್ಲ ಹೊಂಗೆ ಬೀಜಗಳನ್ನು ಅಲ್ಲೇ ಅವನ್ನ ಕೊಳತೋಗೋದಕ್ಕೆ ಬಿಡ್ತಾ ಇದ್ವಿ. ಈಗ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಪಡೆದು ಈಗ ಪ್ರಸ್ತುತ ಮಾರ್ಕೆಟ್ನಲ್ಲಿ ಅವರಿಗೆ ಬೆಲೆ ಸಿಗ್ತಾ ಇದ್ದೇವೆ. ನಾವು ಈಗ 15 ಹಿಂದಕ್ಕೆ ಹೋಲಿಸಿದ್ರೆ ಇದೇ ಹೊಂಗೆ ಬೀಜಕ್ಕೆ 1 kg ಅವರಿಗೆ 5-8 rupees ಸಿಗ್ತಾ ಇತ್ತು. ಹೀಗಾಗಿ ನಾವು ಹೊಂಗೆ ಬೀಜನೇ ತಗೊಂಡ್ರೆ ಅವುಗಳನ್ನ ಬದುಗಳಲ್ಲಿ ಹಾಕುವಂತ ಒಂದು ಸಮಯ ಹೋಗಿ ಈಗ ಪ್ರಮುಖ ಬೆಳೆಯಾಗಿ ಬೆಳೆಯುವಂತ ಒಂದು ಸಮಯ ಬಂದಿದೆ ಅನ್ನುವ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ. ಈಗ ಈಗ ಜೈವಿಕ ಇಂಧನ ನಾವು ತಯಾರಿಕೆ ಮಾಡಬೇಕು ಅಂತಂದ್ರೆ ಸಾಕಷ್ಟು ಇರುತ್ತೆ ನಮ್ಮ ರೈತರ ಪಾತ್ರ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ನೀವು ಹೇಳಿದ್ರೆ ಹೊಂಗೆ, ಬೇವು, ಹಲವಾರು ರೀತಿಯಾದಂತಹ ಈ ಒಂದು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ನಮ್ಮ ಕೃಷಿಕರ ಒಂದು ಸಹಕಾರ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಬೆಳೆಯಕ್ಕೆ ರೈತರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ಕೊಡ್ತಾ ಇದ್ರಿ ಸರ್? ರೈತರ ಒಂದು ಸಹಭಾಗಿತ್ವ ಇದರಿಗೆ ಪ್ರಮುಖವಾಗಿ ಬೇಕಾಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಹೊಂಗೆ ಬೀಜ ಆಗಿರಲಿ ಬೇವಿನ ಬೀಜ ಆಗಿರಲಿ ಬೇಕಾಗಿರುತ್ತೆ. ಮೊದಲನೇದಾಗಿ ಅವರು ಸಸಿಗಳನ್ನು ನೆಡುವಂಥ ಒಂದು ಕಾರ್ಯದಲ್ಲಿ ಅವರು ಪ್ರವೃತ್ತಿಯಾಗಬೇಕು. ಈ ಒಂದು ಗಿಡಗಳನ್ನು ಬೆಳೆದು ಅವುಗಳನ್ನು ಬೀಜವನ್ನು ಸಂಗ್ರಹಿಸಿ ಅವುಗಳನ್ನು ಸಂಸ್ಕರಣೆ ಮಾಡಿ ಆನಂತರ ಒಂದು ಉತ್ತಮವಾದ ಬೆಲೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರಗಳು ಎಲ್ಲ ಜಿಲ್ಲೆಯಲ್ಲೂ ಇದಾವೆ. ಎಲ್ಲ ಕೇಂದ್ರಗಳಲ್ಲೂ ಸಹ ಈ ಒಂದು ಜೈವಿಕ ಇಂಧನ ಬೀಜಗಳನ್ನು ತಗೋತಾರೆ ಮತ್ತು ಅದರಿಂದ ಡೀಸೆಲನ್ನು ತೆಗಿತಾರೆ. ಈಗ ಹಾಗಾಗಿ ರೈತರು ಅದರಲ್ಲೂ ಗ್ರಾಮೀಣ ಒಂದು ಮಹಿಳೆಯರು ಈ ಒಂದು ಜೈವಿಕ ಇಂಧನದ ಬೆಳೆದಂಥ ಹೊಂಗೆ ಗಿಡಗಳನ್ನ ಬೆಳೆದಂಥ ಬೀಜ ಆಗಿರಲಿ ಅಥವಾ ಕಾಡಿನಲ್ಲಿ ಸಿಗುವಂಥ ಬೀಜನೇ ಆಗಿರಲಿ ಇವುಗಳನ್ನು ಸಂಗ್ರಹಣೆ ಮಾಡೋದ್ರಲ್ಲಿ ತೊಡಕೊಂಡು ಉದ್ಯೋಗ ಸೃಷ್ಟಿಯನ್ನ ಮಾಡ್ಕೊಳ್ಬೇಕು ಅಂತ ನಾನು ಈ ದಿನ ಕರೆ ಕೊಡ್ತೀನಿ ಅವರಿಗೆ. ಅಂದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಮಹಿಳಾ ರೈತರಿಗೆ ಏನಾದರೂ ತರಬೇತಿ ಈ ರೀತಿ ಏನಾದರೂ ಕೊಡ್ತಾ ಬಂದಿದೆಯಾ ಸರ್? ಹೌದು, ಕಳೆದ 10 ನಮ್ಮ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಿಲ್ಲಾ ಜೈವಿಕ ಇಂಧನ ಸಂಶೋಧನೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರವನ್ನ ಕರ್ನಾಟಕ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಯೋಜನೆಯಡಿ ಸ್ಥಾಪಿತ ಮಾಡಿದ್ದೀವಿ. ಈ ಒಂದು ಯೋಜನೆಯಡಿ ಎಲ್ಲ ಗ್ರಾಮೀಣ ಮಹಿಳೆಯರಿಗೆ ಈ ಒಂದು ಜೈವಿಕ ಇಂಧನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು, ಅವರಿಗೆ ತರಬೇತಿ ಕೊಡುವುದು, ಅವರಿಗೆ ಒಂದು ವಸ್ತು ಪ್ರದರ್ಶನಗಳನ್ನು ಮಾಡಿ ಏನೆಲ್ಲ ಜೈವಿಕ ಇಂಧನದಿಂದ ಮಾಡಬಹುದು, ಅವರು ಹೇಗೆ ಆದಾಯವನ್ನು ಗಳಿಸಬಹುದು, ಇವುಗಳ ಮುಖಾಂತರ ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಕಳೆದ 10 ವರ್ಷಗಳಿಂದ ಹಮ್ಮಿಕೊಂಡು ಬಂದಿದ್ದೀವಿ. ಅವರಿಗೆ ಈ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಜೈವಿಕ ಇಂಧನ ತಯಾರಿಕೆಯ ಒಂದು ಬೆಳೆಗಳನ್ನ ಬೆಳೆಯೋಕ್ಕೆ ಸಾಕಷ್ಟು ಅರಿವು ಮೂಡಿಸಿದ್ರ ನಮ್ಮ ರೈತ ಬಾಂಧವರಿಗೆ ಆಗಿರ್ಬೋದು, ರೈತ ಮಹಿಳೆಯರಿಗೆ ಆಗಿರ್ಬೋದು, ಯಾವ ರೀತಿ ಇದಕ್ಕೆ ಮುಂದೆ ಬಂದು ತಮ್ಮ ಒಂದು ಜಮೀನುಗಳಲ್ಲಿ ಈ ವಂಗೆ ಬೇವು ಇದನ್ನೆಲ್ಲ ಬೆಳೆಯುತ್ತಾ ಇದ್ದಾರೆ ಸರ್? ಈ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಒಂದು ಪ್ರಯತ್ನವನ್ನು ನಾವು ಪ್ರಶಂಸಿಸಬೇಕು. ಪ್ರತಿ ವರ್ಷನೂ ಎಲ್ಲ ಜಿಲ್ಲೆಗಳಲ್ಲೂ ಲಕ್ಷಾಂತರ ಈ ಒಂದು ಜೈವಿಕ ಇಂಧನ ಸಸಿಗಳನ್ನ ರೈತರಿಗೆ ಹೊಲಗಳಲ್ಲಿ, ಬದುಗಳಲ್ಲಿ ಮತ್ತು ಗೋಮಾಳಗಳಲ್ಲಿ ಇವುಗಳನ್ನ ನಡೆಸಿ ಇವುಗಳಿಂದ ಬರುವಂತ ಬೀಜಗಳನ್ನ ಆಯ್ದುಕೊಂಡು ಬರೋದಕ್ಕೂ ಸಹ ಈ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಸರ್. ಈ ಜೈವಿಕ ಇಂಧನದ ಒಂದು ಪ್ರಯೋಜನಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್. ಹಲವಾರು ವಿಶಿಷ್ಟವಾದಂತಹ ಪ್ರಯೋಜನಗಳು ಈ ಒಂದು ಜೈವಿಕ ಇಂಧನದಲ್ಲಿ ಇದಾವೆ. ಪ್ರಪ್ರಥಮವಾಗಿ ನಾನು ಹೇಳಿದ ಹಾಗೆ ಗಿಡ ನೆಡುವುದರಿಂದ ಹಿಡಿದು ಈ ಒಂದು ಬೀಜವನ್ನು ಸಂಗ್ರಹಿಸುವುದು, ಸಂಸ್ಕರಣೆ ಮಾಡುವುದು, ಇವುಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ. ಇದರ ಜೊತೆಗೆ ಜೈವಿಕ ಇಂಧನ ಯಾವಾಗಲೂ ಪರಿಸರ ಸ್ನೇಹಿಯಾಗಿರುತ್ತೆ. ಯಾಕೆ ಅಂತಂದ್ರೆ ಈ ಇಂಧನದಿಂದ ಗಂಧಕ ಮತ್ತು ಇಂಗಾಲ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ನಾವೇನು ಪ್ರಸ್ತುತ ಈ ಬಂಕ್ಗಳಲ್ಲಿ ಒಂದು ಸ್ವಾಭಾವಿಕವಾಗಿ ಡೀಸೆಲ್ ಅನ್ನ ಬಳಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಎಲ್ಲ ಡೀಸೆಲ್ ಇಂಜಿನ್ಗಳಿಗೆ, ಅವುಗಳಿಗೆ 10-20% ಅಷ್ಟು ಈ ಒಂದು ಜೈವಿಕ ಇಂಧನವನ್ನ ನಾವು ಮಿಕ್ಸ್ ಮಾಡಿ ಬಳಸಬಹುದಾಗಿದೆ. ಪ್ರಕೃತಿಯ ಮೇಲೆ ಯಾವುದೇ ಅಡ್ಡ ಪರಿಣಾಮಗಳು ಈ ಒಂದು ಜೈವಿಕ ಇಂಧನ ಬಳಸುವುದರಿಂದ ಇರುವುದಿಲ್ಲ. ಅದರ ಜೊತೆಗೆ ನಾವೇನು ಬಂಕ್ನಲ್ಲಿ ಸಿಗೋದಿದೆಯಲ್ಲ ಅದನ್ನ ಆ ಇಂಧನವನ್ನ ನಾವು ನವೀಕರಿಸಲಾಗುವುದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಇನ್ನೊಂದು 40-50 ವರ್ಷದಲ್ಲಿ ಇದು ಖಾಲಿಯಾಗಿ ಹೋಗ್ಬೋದು. ಆದರೆ ಈ ಜೈವಿಕ ಇಂಧನ ಇದೆಯಲ್ಲ ಇದನ್ನ ನಾವು ನವೀಕರಿಸಬಹುದು. ನಮಗೆ ಎಷ್ಟು ಬೇಕೋ ಅಷ್ಟುಗಳು ಜೈವಿಕ ಇಂಧನಗಳನ್ನ ಸಸಿಗಳನ್ನ ಬೆಳೆದು ಇವುಗಳಿಂದ ಬೀಜಗಳನ್ನ ತೆಗೆದು ಡೀಸೆಲ್ ತೆಗೆಯಬಾರ್ದಿಂದ ಇದೊಂದು ನವೀಕರಿಸಬಹುದಾದಂತ ಇಂಧನ. ಇದು ದೊಡ್ಡ ಒಂದು ಕೊಡುಗೆ ನಮಗೆ ಪರಿಸರದಿಂದ. ಈಗ ನಿಮ್ಮ ಒಂದು ಕೇಂದ್ರದಲ್ಲಿ ಈ ಒಂದು ಜೈವಿಕ ಇಂಧನದ ಒಂದು ಸಂಶೋಧನೆ ಯಾವ ರೀತಿ ನಡೀತಾ ಇದೆ ಸರ್? ಹಲವಾರು ಸಂಶೋಧನೆಗಳನ್ನ ಈ ಒಂದು ಕಳೆದ 10 ವರ್ಷದಿಂದ ನಾವು ಹಮ್ಮಿಕೊಂಡೇ ಬಂದಿದ್ದೀವಿ. ಈ ಒಂದು ಜೈವಿಕ ಇಂಧನದ ಜೊತೆಗೆ ನಾವು ಕರೆದಂತ ಹೋಟೆಲ್ಗಳಲ್ಲಿ ವೇಸ್ಟ್ ಆಗಿ ಅವರು ಬಿಸಾಕಿ ಪರಿಸರವನ್ನು ಹಾಳು ಮಾಡುತ್ತದೆ ಅದು ನೀರಿನ ಜೊತೆಗೆ ಮಿಕ್ಸ್ ಆದಾಗ. ಆ ಒಂದು ವೇಸ್ಟ್ ಆದ ಎಣ್ಣೆಯನ್ನ ನಾವು ಕಲೆಕ್ಟ್ ಮಾಡಿ ಅದರಿಂದನೂ ಸಹ ಒಂದು ಡೀಸೆಲ್ ತೆಗೆಯುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದೀವಿ. ಜೊತೆಗೆ ಈ ಒಂದು ಜೈವಿಕ ಇಂಧನವನ್ನು ಈ ಬೀಜಗಳಿಂದ ತೆಗೆದಾಗ ಗ್ಲಿಸರಿನ್ ಅನ್ನೋ ಒಂದು ಉಪ ಉತ್ಪನ್ನ ಬರುತ್ತೆ. ಇದರಿಂದ ನಾವು ಸೋಪ್ಗಳನ್ನ ಅದರಲ್ಲೂ ಬಟ್ಟೆ ತೊಳೆಯೋ ಸೋಪು ಅಥವಾ ಕೈ ತೊಳೆಯೋದಕ್ಕೆ ಸೋಪ್ಗಳನ್ನ ಇದನ್ನ ತಯಾರಿಸ್ತಾ ಇದ್ದೀವಿ. ಇವುಗಳನ್ನ ಅನೇಕ ಉಪ ಉತ್ಪನ್ನಗಳ ಬಗ್ಗೆ ಇನ್ನು ಸಂಶೋಧನೆ ಆಲ್ರೆಡಿ ನಾವು ಮಾಡಿದ್ದೀವಿ, ಇನ್ನು ಮಾಡ್ತಾನೆ ಇದ್ದೀವಿ. ಈಗ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ರೈತರು ಈ ಒಂದು ಇಂಧನಕ್ಕೆ ಸಂಬಂಧಪಟ್ಟಂತೆ ಬೀಜಗಳನ್ನ ಬೆಳೀತಾರಲ್ಲ, ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇಂಧನ ತಯಾರಿಕೆಗೆ ಏನಾದರೂ ಸಾಧ್ಯತೆ ಇದೆಯಾ ಸರ್? ಜೈವಿಕ ಇಂಧನ ತಯಾರಿಕೆಗೆ ಸಾಧ್ಯತೆ ಇದೆ, ಅದಕ್ಕೆ ಸಣ್ಣ ಪ್ರಮಾಣದಲ್ಲಿ ಜೈವಿಕ ಇಂಧನವನ್ನ ತಯಾರು ಮಾಡಿಕೊಳ್ಬಹುದು. ಇದಕ್ಕೆ ಒಂದು ಜೈವಿಕ ಇಂಧನ ಬೀಜಗಳನ್ನ ಪುಡಿ ಮಾಡುವ ಒಂದು ಯಂತ್ರ ಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಏನು ಡೀಸೆಲ್ ತೆಗೆಯುವಂತ ಒಂದು ಪ್ರೋಸೆಸ್ ಏನು ಟ್ರಾನ್ಸ್ ಎಸ್ಟೆರಿಫಿಕೇಶನ್ ಅಂತ ಹೇಳ್ತೀವಿ, ಅದರ ಒಂದು ಯೂನಿಟ್ ಇದೆ. ಸುಮಾರು 1,20,000 ವರೆಗೂ ಈ ಒಂದು ಯೂನಿಟ್ ಖರ್ಚು ಬರುತ್ತೆ. ಇದನ್ನ ಗ್ರಾಮೀಣ ಮಟ್ಟದಲ್ಲಿ ವೈಯಕ್ತಿಕವಾಗಿ ಅವರು ಹಾಕೊಂಡು ಈ ಒಂದು ಮಾಡ್ಕೋಬಹುದು ಇದನ್ನ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಇತ್ತೀಚೆಗೆ ಜೈವಿಕ ಇಂಧನ ಪೆಟ್ರೋಲ್ ಡೀಸೆಲ್ ಬಂಕ್ಗಳು ಬಂದ್ಬಿಟ್ಟಿದ್ವು. ಜೈವಿಕ ಇಂಧನ ನಾವೇನು ಹೇಳ್ತೀವಿ ಹಂಗೆ ಬೀಜ ಆಗಲಿ ಬೇವಿನ ಬೀಜ ಅಥವಾ ಶಿಮರುಬ ಹಿಪ್ಪೆ ಬೀಜಗಳಿಂದ ಬಂದಂತ ಡೀಸೆಲ್ ಅಲ್ಲ ಇದು. ಗ್ರಾಹಕರು ಇದ್ರ ಬಗ್ಗೆ ಎಚ್ಚರದಿಂದ ಇರಬೇಕು. ಇದ್ರ ಬಗ್ಗೆ ಇದು ಒಂದು ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಅನ್ನೇ ವ್ಯಾವಹಾರಿಕವಾಗಿ ಅವರು ಬಳಸಿಕೊಂಡು ಜೈವಿಕ ಇಂಧನ ಅಂತೇಳಿ ಮಾರೋದಕ್ಕೆ ಪ್ರಾರಂಭ ಮಾಡಿದ್ರು. ದೇಶದಾದ್ಯಂತ ಸರ್ಕಾರದ ಆಡಳಿತ ಬಿಗಿ ಕ್ರಮಗಳಿಂದಾಗಿ ಈ ಎಲ್ಲ ಬಂಕ್ಗಳು ಇತ್ತೀಚೆಗೆ ಮುಚ್ಚಲ್ಪಟ್ಟಿದ್ದೇವೆ. ಈಗ ಗುಣಮಟ್ಟದ ಜೈವಿಕ ಇಂಧನ ಅಂತೇಳಿ ನಾವು ಗೊತ್ತಿಡಬೇಕು ಅಂತಂದ್ರೆ ಅಲ್ಲಿ ಏನು ನಾವು ಕಂಡುಹಿಡಬೇಕು ಅಂತಂದ್ರೆ, ಗುಣಮಟ್ಟದ ಜೈವಿಕ ಇಂಧನವನ್ನ ಒಂದು ನಾವು ಕಲರ್ ಅಲ್ಲಿ ನೋಡ್ತಿದ್ದಂಕಲೇ ನಾವು ಅದನ್ನ ಕಂಡುಹಿಡಿಯಬಹುದು. ನಾವು ಯಾವ ಬೀಜನ ಉಪಯೋಗಿಸಿರ್ತೀವೋ ಆ ಬೀಜದ ಒಂದು ವಾಸನೆ ಬರುತ್ತೆ. ಮಾಮೂಲು ನಾವು ಏನು ಮಾರ್ಕೆಟ್ ಅಲ್ಲಿ ಸಿಗುವ ಎಣ್ಣೆ ಇರುತ್ತೆ ಇದಕ್ಕಿಂತ ಸ್ವಲ್ಪ ತೆಳುವಾಗಿರುತ್ತೆ. ಮತ್ತೆ ಬಂಕ್ನಲ್ಲಿ ಸಿಗುವಂತ ಸ್ವಾಭಾವಿಕ ಡೀಸೆಲ್ನ ಒಂದು ಏನು ವಿಸ್ಕಾಸಿಟಿ ಅಂತ ಹೇಳ್ತೀವಿ ಅದನ್ನ ಸಾಂದ್ರತೆ, ಅದು ಸಮಾನವಾಗಿ ಈ ಬಯೋಡೀಸೆಲ್ನಲ್ಲೂ ಜೈವಿಕ ಇಂಧನದಲ್ಲೂ ಸಹ ಇರುತ್ತೆ. ಈ ಒಂದು ಗುಣಮಟ್ಟವನ್ನ ನಾವು ಜೈವಿಕ ಇಂಧನದಲ್ಲಿ ಖಾತ್ರಿ ಮಾಡ್ಕೊಳ್ಬಹುದು. ಈ ಜೈವಿಕ ಇಂಧನದ ಬಳಕೆಯಿಂದ ಅಂದ್ರೆ ಪರಿಸರದ ಮೇಲೆ ಸಾಕಷ್ಟು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿದ್ರ, ಎಷ್ಟು ಪ್ರಮಾಣದಲ್ಲಿ ಪರಿಸರದ ಮೇಲೆ ಇದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡುತ್ತೆ ಸರ್? ನಾವು ಮಾಮೂಲು ಏನು ಡೀಸೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುತ್ತೆ ಇವುಗಳನ್ನ ಉಪಯೋಗಿಸಿದಾಗ ಎಷ್ಟು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಮತ್ತು ಗಂಧಕದಿಂದ ಆಗುತ್ತೋ ಇದರ ಸುಮಾರು 90% ಪರಿಸರ ಹಾನಿಯನ್ನ ನಾವು ಈ ಜೈವಿಕ ಇಂಧನ ಬಳಕೆಯಿಂದ ನಾವು ಕಡಿಮೆ ಮಾಡಬಹುದಾಗಿದೆ. ಜೊತೆಗೆ ಸರ್ಕಾರದ ಉದ್ದೇಶ ಸುಮಾರು ಡೀಸೆಲ್ನಲ್ಲಿ ಒಂದು ಜೈವಿಕ ಇಂಧನದ ಬಂದಂತ ಡೀಸೆಲ್ ಅನ್ನ ನಮ್ಮ ದೇಶದಲ್ಲಿ ಏನು ಉಪಯೋಗ ಆಗುತ್ತೋ ಇದರ 10% ವರೆಗೂ ಜೈವಿಕ ಇಂಧನವನ್ನ ಬಳಸಬೇಕು ಅನ್ನೋ ಒಂದು ಯೋಜನೆ ಇದೆ. ಆದರೆ ನಾವು ಪ್ರಸ್ತುತ ಅತಿ ಕಡಿಮೆ ಅಂದ್ರೆ 1.5% ಏನು ದೇಶದಲ್ಲಿ ಡೀಸೆಲ್ ಉತ್ಪಾದನೆ ಖರ್ಚು ನಾವು ಮಾಡ್ತಾ ಇದೀವಿ, ಇದರ 1.5% ಮಾತ್ರ ನಾವು ಬಳಕೆ ಆಗೋದಕ್ಕೆ ಲಭ್ಯ ಇದೆ. ಅಂದ್ರೆ ಇನ್ನು ಅಗಾಧ ಪ್ರಮಾಣದಲ್ಲಿ ಜೈವಿಕ ಇಂಧನ ಸಸಿಗಳನ್ನ ಬೆಳೆದು ಬೀಜಗಳನ್ನು ಸಂಗ್ರಹಿಸಿ ಡೀಸೆಲ್ ಅನ್ನು ತೆಗೆಯೋದಕ್ಕೆ ಅವಕಾಶಗಳಿದಾವೆ ಅಂತ ಇದರಿಂದ ಗೊತ್ತಾಗುತ್ತೆ ನಮಗೆ. ಈಗ ಜೈವಿಕ ಇಂಧನದ ಒಂದು ಹೆಚ್ಚು ಹೆಚ್ಚು ಉತ್ಪಾದನೆಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವು ಹೆಚ್ಚು ಮನ್ನಣೆ ಕೊಡ್ತಾ ಇದ್ದೇವೋ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ ಸರ್? ಇಬ್ಬರು ಮತ್ತು ಸಮಾಜದ ಎಲ್ಲರೂ ಸೇರಿ ಇದನ್ನ ಒಂದು ಕಾರ್ಯಗತಗೊಳಿಸಬೇಕಾಗತ್ತೆ. ಕರ್ನಾಟಕ ಸರ್ಕಾರದಿಂದ 2008 ಒಂದು ಜೈವಿಕ ಇಂಧನ ಕಾರ್ಯಪಡೆಯನ್ನ ಸಿದ್ಧಗೊಳಿಸಿ 2010 ಜೈವಿಕ ಇಂಧನ ತಿದ್ದುಪಡಿಯನ್ನ ಒಂದು ಕಾನೂನಾತ್ಮಕವಾಗಿ ಕರ್ನಾಟಕ ಸರ್ಕಾರ ತಂದಿದೆ. ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕ ಈ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದು. ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 2011 ಈ ಒಂದು ಜೈವಿಕ ಇಂಧನ ಸಂಶೋಧನಾ ಕೇಂದ್ರ ನಡೀತಾ ಇದೆ. ಅಂದ್ರೆ ನಮ್ಮ ಒಂದು ಭಾಗದಲ್ಲಿ ಅಂದ್ರೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ವ್ಯಾಪ್ತಿಯೊಳಗಡೆ ಎಷ್ಟು ಪ್ರಮಾಣದಲ್ಲಿ ಈಗ ಉತ್ಪಾದನೆ ಆಗ್ತಾ ಇದೆ ಸರ್ ಜೈವಿಕ ಇಂಧನ? ನಮಗೆ ಈ ಒಂದು ಉತ್ಪಾದನೆ ಎಷ್ಟು ಒಂದು ಈ ಜೈವಿಕ ಇಂಧನದ ಬೀಜಗಳಾದಂತಹ ಹೊಂಗೆ ಬೀಜ ಆಗಿರ್ಲಿ ಅಥವಾ ಬೇವಿನ ಬೀಜ ಆಗಲಿ ಸಿಗುತ್ತೆ ಅನ್ನೋದ್ರ ಮೇಲೆ ಒಂದು ಅವಲಂಬಿತವಾಗಿರುತ್ತೆ. ಸಾಮಾನ್ಯವಾಗಿ ನಾವು ಒಂದು 5,000 kg ಹೊಂಗೆ ಬೀಜ, 1,000 kg ಬೇವಿನ ಬೀಜ ಸರಾಸರಿ ವರ್ಷಕ್ಕೆ ಹರಿತೀವಿ. ಇದರ ಜೊತೆಗೆ 1,000+ ಕರೆದ ಎಣ್ಣೆಯಿಂದ ಈ ಒಂದು ಡೀಸೆಲ್ ಅನ್ನ ತಯಾರು ಮಾಡ್ತೀವಿ. ಹೊಂಗೆ ಬೀಜದ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಸುಮಾರು 1-4 kg ಹೊಂಗೆ ಬೀಜವನ್ನ ಹರಿದ್ರೆ 1 liter ಬಯೋ ಡೀಸೆಲ್ ಜೈವಿಕ ಇಂಧನ ಬರುತ್ತೆ. ಇದ್ರ ಜೊತೆಗೆ 3-3.5 kg ಹೊಂಗೆ ಹಿಂಡಿ ಬರುತ್ತೆ. ಬೆಳೆಗಳಿಗೆ ಈ ಒಂದು ಹೊಂಗೆ ಹಿಂಡಿ ಉತ್ತಮವಾಗಿ ಒಂದು ಪೋಷಕಾಂಶಗಳನ್ನು ಹೊಂದಿರುವಂತ ಒಂದು ವಸ್ತುವಾಗಿ ಬಳಸಬಹುದಾಗಿದೆ. ಈಗ ಜೈವಿಕ ಇಂಧನಗಳನ್ನ ತಯಾರು ಮಾಡಬೇಕಂತಂದ್ರೆ ಸಾಕಷ್ಟು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಬೆಳಿಬೇಕಾಗುತ್ತೆ ನಮ್ಮ ಕೃಷಿಕ ಬಾಂಧವರು. ಅಂದ್ರೆ ಈ ನಿಟ್ಟಿನಲ್ಲಿ ಬೇರೆ ಈಗ ರೇಷ್ಮೆ ಬೆಳಿಬೇಕಂತಂದ್ರೆ ರೇಷ್ಮೆ ಇಲಾಖೆಯಿಂದ ಸಾಕಷ್ಟು ಅವರಿಗೆ ಸಹಾಯಧನ ಕೊಡ್ತಾ ಇದ್ದಾರೆ ಸರ್ ರೇಷ್ಮೆ ಬೆಳೆ ಒಂದು ಬೆಳೆಯಲಿಕ್ಕೆ. ಅದೇ ರೀತಿ ಈ ಒಂದು ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಬೆಳೆಯಕ್ಕೆ ರೈತರಿಗೆ ಸರ್ಕಾರದಿಂದ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಕ್ಕರೆ ರೈತರು ಮುಂದೆ ಬರ್ತಾರೆ ಸರ್. ಇದು ಅಂದ್ರೆ ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀರಾ? ಅರಣ್ಯ ಇಲಾಖೆಯಿಂದ ಈಗಾಗಲೇ 100,000 ಈ ಜೈವಿಕ ಇಂಧನ ಸಸಿಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಯಾರು ರೈತರು ಆಸಕ್ತಿ ತೋರಿಸ್ತಾರೆ ಆ ರೈತರುಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ರೈತರು ಒಂದು ಮನಗಾಣಬೇಕಾಗಿದೆ, ಈ ಒಂದು ಜೈವಿಕ ಇಂಧನದ ಸಸಿಗಳು ಮುಂದೆ ಅವುಗಳಿಗೆ ಬೆಲೆ ಇದೆ, ಅವುಗಳನ್ನ ಆರ್ಥಿಕವಾಗಿ ಅವುಗಳಿಂದ ಲಾಭವನ್ನ ಪಡಿಬಹುದು ಅನ್ನೋ ಒಂದು ಮನವರಿಕೆಯನ್ನ ರೈತರುಗಳು ಮಾಡ್ಕೋಬೇಕಾಗಿದೆ. ಇವುಗಳಿಗೂ ಬೆಲೆ ಇದೆ, ಇವುಗಳನ್ನ ಹೊಂಗೆ ಬೀಜ ಆಗಲಿ ಬೇವಿನ ಬೀಜ ಆಗಲಿ ಭೂಮಿ ಮೇಲೆ ಬಿದ್ದಂತೆ ನಾವನ್ನ ಹಾಗೆ ಕೊಳತು ಹೋಗೋದಿಕ್ಕೆ ಬಿಡಬಾರದು. ಅವನ್ನ ಅದು ಆ ಒಂದು ಬೀಜಗಳಿಗೆ ಬೆಲೆ ಇದೆ, ಅವುಗಳನ್ನ ನಾವು ಸಂಗ್ರಹಿಸಬೇಕು. ಅವುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಿದ ತುಂಬಾ ಮಹತ್ವದ ಬೇಡಿಕೆ ಇದೆ ಇವಕ್ಕೆ. ಈಗ ಗ್ರಾಮೀಣ ಮಟ್ಟದಲ್ಲಿ ರೈತರ ಒಂದು ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ಅಲ್ಲಿ ಏನಾದರೂ ಈ ಒಂದು ಜೈವಿಕ ಇಂಧನವನ್ನ ತಯಾರು ಮಾಡಿದರೆ ಅದನ್ನ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಬರುತ್ತೆ ಸರ್. ಮಾರಾಟದ ವ್ಯವಸ್ಥೆ ಅಂತಂದ್ರೆ ಯಾವ ರೀತಿ ಇದೆ ನಮ್ಮಲ್ಲಿ? ಈಗ ಸದ್ಯಕ್ಕೆ ಮಾರಾಟ ಮಾಡೋದಕ್ಕೆ ಒಂದು ಸಪರೇಟ್ ಆಗಿ ಜೈವಿಕ ಇಂಧನದ ಬಂಕ್ಗಳನ್ನು ಹಾಕೋದು ಒಂದು ಗ್ರಾಮೀಣ ಮಟ್ಟದಲ್ಲಿ ಕಷ್ಟಕರ ಸಾಧ್ಯ ಆಗುತ್ತೆ. ಆದರೆ ಅವರ ಮನೆಗಳಲ್ಲಿ ಅಥವಾ ಅವರ ಊರುಗಳಲ್ಲೇ ಏನು ಈ ಡೀಸೆಲ್ ಇಂಜಿನ್ಗಳಿದ್ದಾವೆ, ಅವರು ಬೈಕ್ಗಳಾಗಿರ್ಬೋದು ಅಥವಾ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಟಿಲ್ಲರ್ಗಳು, ಜನರೇಟರ್ಗಳು, ಪಂಪ್ಸೆಟ್ಗಳು, ಇವುಗಳು ಏನು ಡೀಸೆಲ್ ಹಾಕಿ ಅವರು ಉಪಯೋಗಿಸ್ತಾ ಇದ್ದಾರೆ ಅವ್ರ ಮನೆಗಳಲ್ಲಿ ಅಥವಾ ಅವ್ರ ಊರುಗಳಲ್ಲಿ, ಇದಕ್ಕೆ 20% ವರೆಗೂ ಜೈವಿಕ ಇಂಧನವನ್ನ ಒಂದು ಮಿಶ್ರಣ ಮಾಡಿ ಬಳಸೋದ್ರಿಂದ ಇವರು ಆರ್ಥಿಕವಾಗಿ ಲಾಭವನ್ನು ಗಳಿಸಬಹುದು, ಜೊತೆಗೆ ಪರಿಸರಕ್ಕೂ ಇವರು ಮಹತ್ವದ ಕೊಡುಗೆಯನ್ನು ಕೊಟ್ಟಂಗಾಗತ್ತೆ, ಜೊತೆಗೆ ಮತ್ತೆ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತರಾಗುವುದನ್ನ ನಾವು ತಡೆಗಟ್ಟಬಹುದಲ್ಲ. ಇದು ಒಂದು ಜೈವಿಕ ಇಂಧನದ ಒಂದು ಉತ್ಪಾದನೆಯಲ್ಲಿ ತೊಡಗಿದಂತ ಎಲ್ಲ ನಾಗರಿಕರು ಸಹ ಈ ಒಂದು ವಿಚಾರದಲ್ಲಿ ನಮ್ಮ ದೇಶವನ್ನು ಕಟ್ಟುವಂತ ಒಂದು ಕೆಲಸದಲ್ಲಿ ಭಾಗಿಯಾಗಿದಂತ ಆಗುತ್ತೆ. ಈಗ ಸಮಯ ಬಂದಿದೆ, ನಾವು ಬದುಗಳಲ್ಲಿ ಮತ್ತು ಬಂಜರು ಭೂಮಿಗಳಲ್ಲಿ ಏನು ಈ ಜೈವಿಕ ಸಸಿಗಳನ್ನ ಬೆಳೀತಿದ್ದು ಅದನ್ನ ಈಗ ಮುಂದುವರೆದ ಭಾಗವಾಗಿ ಪ್ರಮುಖ ಭೂಮಿಗಳಲ್ಲೇ ಈಗ ಜೈವಿಕ ಇಂಧನದ ಸಸಿಗಳನ್ನ ಬೆಳೆದು ಆರ್ಥಿಕವಾಗಿ ಸ್ವಾವಲಂಬನೆಯನ್ನ ಅವರು ಗಳಿಸಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರಿಗೆ. ಸರ್, ಈ ಜೈವಿಕ ಇಂಧನದ ಬೆಳೆಗಳ ಬಗ್ಗೆ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನಮ್ಮ ದಾವಣಗೆರೆಯ ವಿದ್ಯಾನಗರದಲ್ಲಿ ಇರುವಂತ ICR ತಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಈ ಒಂದು ಯೋಜನೆ ಕಳೆದ 10 ವರ್ಷದಿಂದ ನಡೀತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರವನ್ನ ರೈತರು ಯಾವಾಗ ಬೇಕಾದರೂ ಸಂಪರ್ಕ ಮಾಡಬಹುದು. ಈ ವಿಚಾರವಾಗಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಗೆ ತಿಳಿಸಿಕೊಡ್ತೀನಿ. ನಾವು ನನ್ನ ದೂರವಾಣಿ ಸಂಖ್ಯೆ ಆದಂತ 9449838353 ಅವರು ಸಂಪರ್ಕಿಸಬಹುದು ಅಂತ ಕೇಳ್ಕೊಳ್ತೀನಿ. ಒಳ್ಳೇದು ಸರ್, ಇಲ್ಲೇ ತನಕ ಈ ಒಂದು ಜೈವಿಕ ಇಂಧನದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಜೈವಿಕ ಇಂಧನದ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಜೆ ರಘುರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್, ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ರಸಗೊಬ್ಬರಗಳ ವಿಧಗಳನ್ನ ನಾವು ತಿಳ್ಕೊಂಡೋಣ. ರಸಗೊಬ್ಬರಗಳಲ್ಲಿ ವಿವಿಧ ಗೊಬ್ಬರಗಳನ್ನ ನಾವು ಕಾಣಬಹುದು. ಮುಖ್ಯವಾಗಿ ಅದರಲ್ಲಿ ನಾವು ಏನಪ್ಪ ಅಂತಂದ್ರೆ, ಈ ಒಂದು ಪೋಷಕಾಂಶಗಳ ಆಧಾರದ ಮೇಲೆ ಗೊಬ್ಬರಗಳನ್ನ ವಿಂಗಡಿಸೋದಾದ್ರೆ, ಗೊಬ್ಬರಗಳಲ್ಲಿ ಪ್ರಧಾನ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳು ಹಾಗೂ ಲಘು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳು ಅಂತ ಎರಡು ವಿಧಗಳನ್ನ ನೋಡಬಹುದು. ಈ ಪ್ರಧಾನ ಪೋಷಕಾಂಶಗಳು ಗೊಬ್ಬರಗಳು ಅಂತಂದ್ರೆ, ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ ಇವುಗಳನ್ನ ಹೊಂದಿರ್ತವೆ. ಲಘು ಪೋಷಕಾಂಶಗಳ ಗೊಬ್ಬರಗಳು ಅಂತಂದ್ರೆ ಜಿಂಕ್, ಬೋರಾನ್, ಕಬ್ಬಿಣ, ಸತು, ಕಾಪರ್, ಕ್ಲೋರಿನ್, ಈ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳನ್ನ ನಾವು ಲಘು ಪೋಷಕಾಂಶಗಳ ಗೊಬ್ಬರಗಳು ಅಂತಂದು ಹೇಳಬಹುದು. ಜೊತೆಗೆ ಇನ್ನೂ ಒಂದು ವಿಧ ನಾವು ನೋಡೋದಾದ್ರೆ ನೇರ ಗೊಬ್ಬರ ಮತ್ತು ಸಂಯುಕ್ತ ಗೊಬ್ಬರ ಅಂತಂದು ಹೇಳಬಹುದು. ನೇರ ಗೊಬ್ಬರ ಅಂತಂದ್ರೆ ಯಾವುದಾದ್ರೂ ಒಂದು ಪೋಷಕಾಂಶಗಳನ್ನ ಹೊಂದಿರತಕ್ಕಂಥ ಗೊಬ್ಬರವನ್ನ ನಾವು ಕಾಣಬಹುದು. ಈ ವಿಧದಲ್ಲಿ ನೋಡೋದಾದ್ರೆ ಯೂರಿಯಾ ಅಂತ ನೋಡಬಹುದು. ಈ ಯೂರಿಯಾದಲ್ಲಿ ಏನಪ್ಪ ಅಂತಂದ್ರೆ, ನಮಗೆ ಸುಮಾರು 46%ನಷ್ಟು ಸಾರಜನಕ ಮಾತ್ರ ಇರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು MOP ಅಂತ ಹೇಳ್ತೀವಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಹೇಳ್ತೀವಿ. ಇದರಲ್ಲಿ ಬರೀ ಪೊಟ್ಯಾಶ್ ಗೊಬ್ಬರ ಸುಮಾರು 60%ನಷ್ಟು ಇರುತ್ತದೆ. ಇದು ನೇರ ಗೊಬ್ಬರಗಳ ಒಂದು ಉದಾಹರಣೆ. ಇನ್ನು ಸಂಯುಕ್ತ ಗೊಬ್ಬರಗಳಿಗೆ ಬರೋದಾದ್ರೆ, ಈ ಸಂಯುಕ್ತ ಗೊಬ್ಬರಗಳು ಅಂತಂದ್ರೆ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನ ನಾವು ಕಾಣಬಹುದು. ಇಂತಹ ಸಂಯುಕ್ತ ಗೊಬ್ಬರಗಳ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಈ DAP ಗೊಬ್ಬರವನ್ನ ನಾವು ನೋಡಬಹುದು. ಈ DAP ಗೊಬ್ಬರದಲ್ಲೇನಪ್ಪ ಅಂತಂದ್ರೆ 18% ಸಾರಜನಕ ಮತ್ತು 46% ರಂಜಕ ಇರುತ್ತೆ. ಅದೇ ರೀತಿ ಈಗ ನಾವು ವಿವಿಧ ಗೊಬ್ಬರಗಳನ್ನ ನೋಡಬಹುದು. 17-17 ಅಂತ ಬರುತ್ತೆ, 20-20-0-13 ಅಂತ ಬರುತ್ತೆ, 10-26-26 ಅಂತ ಗೊಬ್ಬರಗಳು ಬರುತ್ತವೆ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಸಂಯುಕ್ತ ಗೊಬ್ಬರಗಳು ಅಂತಂದು ಹೇಳಬಹುದು. ಇನ್ನು ಇನ್ನೊಂದು ತರದ ವಿಧದಲ್ಲಿ ನಾವು ರಸಗೊಬ್ಬರಗಳನ್ನ ವಿಂಗಡಣೆ ಮಾಡೋದಾದ್ರೆ ಮಣ್ಣಿಗೆ ಸೇರಿಸೋ ರಸಗೊಬ್ಬರಗಳು ಅಂತಂದು ಮಾಡಬಹುದು, ಹಾಗೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ. ಈ ಎರಡು ವಿಧದಲ್ಲಿ ಏನಪ್ಪಾ ಅಂತಂದ್ರೆ ಮಣ್ಣಿಗೆ ಸೇರುವ ರಸಗೊಬ್ಬರಗಳು ಅಂತಂದ್ರೆ ಈ ರಸಗೊಬ್ಬರಗಳು ಪೂರ್ತಿ ಪ್ರಮಾಣದಲ್ಲಿ ನೀರಿನಲ್ಲಿ ಕರಗೋದಿಲ್ಲ. ಇದರ ಒಂದು ಉಪಯುಕ್ತತೆ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 40-50% ಮಾತ್ರ ಇದರ ಒಂದು ರಸಗೊಬ್ಬರದ ಉಪಯುಕ್ತತೆ ಇರುತ್ತದೆ. ಸೊ ಹಾಗಾಗಿ ಇದನ್ನ ನಾವು ಮಣ್ಣಿಗೆ ಸೇರಿಸಿದ್ರೆ ಇದು ಉತ್ತಮವಾಗಿ ಕೆಲಸ ಮಾಡ್ತವೆ. ಇನ್ನು ಎರಡನೇದೇನಪ್ಪ ಅಂದ್ರೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತಂದ್ರೆ ಕಂಪ್ಲೀಟ್ ವಾಟರ್ ಸಾಲ್ಯುಬಲ್, ನಾವು ಹಾಕಿರ್ತಕ್ಕಂತ ಗೊಬ್ಬರವು ನೀರಿನಲ್ಲಿ ಏನಪ್ಪಾ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಕರಗುತ್ತೆ. ಇದರ ಒಂದು ಉದಾಹರಣೆ ನೋಡೋದಾದ್ರೆ ಯಾವ್ಯಾವ ಇರ್ಬೋದು ಅಂತಂದ್ರೆ, ಇತ್ತೀಚೆಗೆ ನಾವು 19-19 ಅಂತ ನಮ್ಮ ರೈತರು ಬಳಸ್ತಾರೆ.